ನೆಕ್ಸ್ಟ್ ವೀಕ್ ಶಾರ್ಟ್ ಟ್ರಿಪ್ ಹೋಗಣ್ವಾ? ಹೇಗಿದ್ರು ಎರಡ್ ಡೋಸ್ ವ್ಯಾಕ್ಸಿನ್ ಆಗಿದೆ, ಇನ್ಯಾಕೆ ಭಯ? ಹೌದಮ್ಮ, ನಿನಗೆ ನನಗೆ ಏನು ಆಗದೆ ಇರಬಹುದು, ಆದ್ರೆ ಇನ್ನು ವ್ಯಾಕ್ಸಿನ್ ತಗೊಳ್ದೆ ಇರೋರ್ ಗತಿ ಏನು, ಅವ್ರ ಬಗ್ಗೆ ಯೋಚಿಸು. ಓ ಹಾಗಿದ್ರೆ ಟ್ರಿಪ್ ಕ್ಯಾನ್ಸಲ್. ಇನ್ ಎರಡ್ ದಿನಾನು ಯಾರ್ಯಾರು ವ್ಯಾಕ್ಸಿನ್ ಹಾಕ್ಸಿಲ್ವೋ ಅವ್ರನ್ನೆಲ್ಲ ಕರ್ಕೊಂಡು ಹೋಗಿ ವ್ಯಾಕ್ಸಿನ್ ಹಾಕ್ಸೋಣ, ಏನಂತೀಯ? ಶಬಾಷ್, ಇದಪ್ಪ ಜಾಣತನ. ಅಂದ್ರೆ ಕೋವಿಡ್ ಸೋಂಕು ಹೆಚ್ಚುತ್ತಿರುವ ಈ ಸಮಯದಲ್ಲಿ ಅನವಶ್ಯಕವಾಗಿ ಹೊರಗೆ ಸುತ್ತಾಡಬೇಡಿ, ಸೋಂಕಿನ ಬಗ್ಗೆ ಜಾಗೃತಿಯಿಂದಿರಿ, ಎಲ್ಲರನ್ನು ಲಸಿಕೆ ಪಡೆಯುವಂತೆ ಪ್ರೇರೇಪಿಸಿ, ಮಾಸ್ಕ್ ಧರಿಸಿ, ಅಂತರ ಕಾಪಾಡಿ, ಸ್ವಚ್ಛತೆ ಪಾಲಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ. ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ, ಜಾಹೀರಾತು ಮುಖಾಂತರ ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ. ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ. ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು. ಡಯಲ್ ಮಾಡಿ 8700014242, 8700014242. ಆತ್ಮೀಯ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಈಗ ಕೇಳಿ ವಿವಿಧ ಹಣ್ಣಿನ ಬೆಳೆಗಳಲ್ಲಿ ಕೀಟಗಳ ನಿಯಂತ್ರಣ. ಈ ಕುರಿತು ಡಾಕ್ಟರ್ ರೋಹಿಣಿ ಸುಗಂಧಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ರಾಮೇಶ್ವರ ಶಿರ್ಬಡಗಿ. ನಮಸ್ಕಾರ ಡಾಕ್ಟರ್ ರೋಹಿಣಿ ಸುಗಂಧಿ ಅವರೇ. ನಮಸ್ಕಾರ. ಮೊದಲಿಗೆ ಮಾವಿನಲ್ಲಿ ಕಂಡುಬರುವ ಕಾಂಡ ಕೊರಕ, ಹಣ್ಣಿನ ನೊಣ, ಜಿಗಿಹುಳು ಮತ್ತು ಈ ಗೆದ್ದಲಿನ ಬಾಧೆ ಏನು ಬರ್ತಾವಲ್ರಿ, ಅವುಗಳ ಹತೋಟಿ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಮಾಡಿಕೊಡ್ತೀರಿ? ಮೊದಲನೇದಾಗಿ ಕಾಂಡ ಕೊರಕ ಕೀಟ, ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಈ ಕಾಂಡ ಕೊರಕದ ಪ್ರೌಢ ಕೀಟಗಳೇನಿದಾವಲ್ಲ, ಇವು ತೊಗೊಟೆಯೊಳಗೆ ಮೊಟ್ಟೆಗಳನ್ನು ಇಡ್ತಾವ. ಆಮೇಲೆ ಅದರಿಂದ ಹೊರಬಂದಂತಹ ಮರಿ ಹುಳುಗಳೇನಿದಾವಲ್ಲ, ಅವು ಕಾಂಡವನ್ನು ಕೊರೆದು ರಂಧ್ರ ಮಾಡ್ತಾವ. ಆ ರಂಧ್ರದಿಂದ ಒಣ ಪುಡಿ ಏನು ಉದುರುತ್ತದೆ ಕಾಂಡದಿಂದ, ಬರ್ಬರ್ತಾ ಮರಗಳು ಒಣಗ್ತಾ ಹೋಗ್ತಾವ. ಇದನ್ನು ಹತೋಟಿ ಮಾಡೋದು ಯಾವ ಥರ ಅಂತಂದ್ರೆ, ಒಳಗೆ ಅಡಗಿದ ಪ್ರೌಢ ಕೀಟಗಳನ್ನು ಕಬ್ಬಿಣದ ತಂತಿ ತಗೊಂಡು ಒಳಕ್ಕೆ ಚುಚ್ಚೋದ್ರ ಮುಖಾಂತರ ನಾವು ಅದನ್ನು ಪ್ರೌಢ ಕೀಟವನ್ನು ಸಾಯಿಸ್ಬೇಕು. ಆಮೇಲೆ ತೊಗೊಟೆಗೆ ಗೋಣಿ ಚೀಲದಿಂದ ಉಜ್ಜೋದ್ರಿಂದ, ಆ ಹುಳು ಇಟ್ಟಂತಹ ಮೊಟ್ಟೆಗಳು ಗೋಣಿ ಚೀಲದಿಂದ ಉಜ್ಜೋದ್ರಿಂದ ಅವಲ್ಲೇ ಸತ್ತು ಹೋಗ್ತಾವ. ಆಮೇಲೆ ಅಲ್ಯೂಮಿನಿಯಂ ಫಾಸ್ಫೈಡ್ ಗುಳಿಗೆಗಳನ್ನು ರಂಧ್ರದಲ್ಲಿ ಹಾಕಿ ಹಸಿ ಮಣ್ಣಿನಿಂದ ರಂಧ್ರಗಳನ್ನು ಮುಚ್ಚಬೇಕು. ಅಲ್ಯೂಮಿನಿಯಂ ಫಾಸ್ಫೈಡ್ ಈ ಗುಳಿಗೆಗಳೇನಿದಾವಲ್ರಿ, ಇವು ತುಂಬಾ ವಿಷಕಾರಿ. ಆದ್ರಿಂದ ಯಾರಾದರೂ ತಜ್ಞರು, ಕೃಷಿ ತಜ್ಞರು, ಕೀಟಶಾಸ್ತ್ರಜ್ಞರು ಅವ್ರ ಮುಂದೆ ಇದ್ದಾಗ ಮಾತ್ರ ಅಲ್ಯೂಮಿನಿಯಂ ಫಾಸ್ಫೈಡ್ ಗುಳಿಗೆಗಳನ್ನು ಉಪಯೋಗಿಸಬೇಕು. ಯಾಕಂದ್ರೆ ಮನುಷ್ಯರಿಗೆ ಅವು ಅತ್ಯಂತ ವಿಷಕಾರಿ ಕೀಟನಾಶಕಗಳು. ಹಣ್ಣಿನ ನೊಣದ ಬಗ್ಗೆ ಮಾಹಿತಿ ಮಾಡಿಕೊಡ್ರಿ. ಹಣ್ಣಿನ ನೊಣ ಇದು ಪ್ರತಿಯೊಂದು ಹಣ್ಣು ಯಾವಾಗ ಅದ್ರದ್ದು ಸ್ಮೆಲ್ ಹಣ್ಣು ಪೂರ್ತಿ ಮಾಗಿದ ಮೇಲೆ ಹಣ್ಣಿಂದ ಒಂಥರ ಘಮ ಪರಿಮಳ ಬರುತ್ತಲ್ಲ, ಅವಾಗ ಈ ನೊಣ ಅದಕ್ಕೆ ಆಕರ್ಷಣೆ ಒಳಗಾಗ್ತದ. ಆ ಪ್ರೌಢ ಹೆಣ್ಣಿನ ನೊಣ ಏನೈತಲ್ರಿ, ಹಣ್ಣಿನ ತಿರುಳಿನೊಳಗ ಮೊಟ್ಟೆ ಇಡುತ್ತದ. ಇದರಿಂದ ಹೊರಗೆ ಬಂದಂತಹ ಮರಿ ನೊಣಗಳೇನಿದಾವಲ್ಲ, ಹಣ್ಣನ್ನ ಒಳಗ ತಿರುಳೆಲ್ಲ ತಿನ್ಲಿಕ್ಕೆ ಅದು ಪ್ರಾರಂಭ ಮಾಡುತ್ತೆ. ತಿಂದಾದ್ಮೇಲೆ ಮೇಲೆ ಅದ್ರದ್ದು ತೊಗಟೆ ಮೇಲೆ ಕಪ್ಪು ಚುಕ್ಕೆಗಳು ಕಂಡು ಬರ್ತಾವ. ಸ್ವಲ್ಪ ದಿನ ಆದ್ಮೇಲೆ ಆ ಹಣ್ಣು ಕೊಳತ್ ಹೋಗಿ ಮರದಿಂದ ಕೆಳಕ್ಕ ಬೀಳ್ತಾವ. ಇದನ್ ಹತೋಟಿ ಮಾಡೋದು ಯಾವ ತರ ಅಂತಂದ್ರ, ಹಣ್ಣಿನ ನೊಣದ ಬಲೆ ಅಂತ ಹೇಳಿ ಮಾರುಕಟ್ಟೆ ಒಳಗ ಸಿಗ್ತಾವ್ರಿ, ಅದನ್ನ ನಾವು 20 ಬಲೆಗಳನ್ನ 1 ಹೆಕ್ಟೇರ್ ಪ್ರದೇಶಕ್ಕೆ ತೂಗು ಹಾಕ್ಬೇಕು. ಆ ಬಲೆನ ನಾವು ಮಾರುಕಟ್ಟೆ ಒಳಗೂ ತಗೋಬಹುದು, ಇಲ್ಲಾಂದ್ರೆ ಸ್ವಂತವಾಗಿ ರೈತರು ನಾವು ಅತ್ಯಂತ ಸರಳ ವಿಧಾನದೊಳಗ ನಾವು ತಯಾರು ಮಾಡ್ಕೋಬಹುದು. ಅದ್ ಹೆಂಗ್ ಮಾಡ್ಕೋಬೇಕಂತ ಹೇಳಿ ನಾ ಮುಂದೆ ಹೇಳ್ತೇನೆ. ಈ ಬಲಿ ಒಳಗ ಪ್ರತಿ ಲೀಟರ್ ನೀರಿನೊಳಗ 1 ml ಮಿಥೈಲ್ಯುಜಿನಾಲ್ ಮತ್ತು 1 ml ಮೆಲಾಥಿಯಾನ್ ಬೆರೆಸಿದ ದ್ರಾವಣನ ಬಳಸಬೇಕು. ಒಂದ್ ಪ್ರತಿ ಬಲೆಗೆ 100 ml ದ್ರಾವಣನ ಉಪಯೋಗಿಸ್ಬೇಕು. ಇಲ್ಲಪ್ಪ ಅಂತಂದ್ರ ಪ್ರತಿ ಲೀಟರ್ ನೀರಿಗೆ 4 ಗ್ರಾಂ ಕಾರ್ಬರಿಲ್ ಅಥವಾ 2 ml ಡೈಮಿಥೋಯೇಟ್, 10 ಗ್ರಾಂ ಬೆಲ್ಲದ ಜೊತೆಗೆ ಕರಗಿಸಿ ಹಣ್ಣು ಮಾಗೋ ಅವಧಿ ಒಳಗ, ಅಂದ್ರ ಹಣ್ಣು ಯಾವಾಗ ಮಾಗ್ತಿರ್ತಲ್ಲ ಆ ಅವಧಿ ಒಳಗ್ ಮಾತ್ರ ನಾವು ಸಿಂಪಡಣೆ ಮಾಡಬೇಕು. ಇದ್ರೊಳಗ್ ಬೆಲ್ಲ ಯಾಕೆ ನಾವು ಹಾಕ್ತೇವಪ್ಪ ಅಂತಂದ್ರ ಹಣ್ಣಿನ ನೊಣ ಅದಕ್ಕೆ ಆಕರ್ಷಣೆ ಒಳಗಾಗ್ಲಿ ಅಂತ ಹೇಳಿ ನಾವು ಬೆಲ್ಲನ ಉಪಯೋಗಿಸ್ತೀವಿ. ಆಗ್ಲೇ ನಿಮಗ್ ಹೇಳದೆ ಬಲೆನ ನಾವು ಸ್ವಂತವಾಗಿ ನಾವು ಅತ್ಯಂತ ಸರಳ ವಿಧಾನದೊಳಗ ನಾವು ನಮ್ಮ ತೋಟದೊಳಗ ನಾವು ಮಾಡ್ಕೋಬಹುದು ಅಂತ ಹೇಳಿ. ಮೊದ್ಲಿಗೆ ತಯಾರಿಸ್ಲಿಕ್ಕೆ ಏನೇನ್ ಮಾಡ್ಬೇಕು ಅನ್ನೋದನ್ನ ನಾನು ನಿಮಗ್ ಹೇಳ್ತೀನಿ. 1/2 ಅಥವಾ 1 ಲೀಟರ್ ಪ್ಲಾಸ್ಟಿಕ್ ಬಾಟಲ್ ತಗೊಳ್ರಿ, ನೀರ್ ಕುಡಿಯೋ ಬಾಟಲ್ ಇರ್ತಾವಲ್ಲ, 1 ಲೀಟರ್ ಅಥವಾ 1/2 ಲೀಟರ್ದು ಬಾಟ್ಲಿ ತಗೊಳ್ರಿ. 1/2 ಸೆಂಟಿಮೀಟರ್ ವ್ಯಾಸ ಇರುವಂತಹ 4 ರಂಧ್ರಗಳನ್ನ 4 ದಿಕ್ಕದೊಳಗ ಮಾಡಬೇಕು. ಮತ್ತ 1 ಕಬ್ಬಿಣದ ತಂತಿನ ಬಾಟ್ಲಿಯ ಮುಚ್ಚಳದಿಂದ ಒಳಕ್ಕ ತೂರಿಸ್ರಿ. ಹೀಗೆ ತಯಾರಿಸಿದ ತಂತಿ ತುದಿಗೆ 1 ml ಮಿಥಾಲುಜಿನಾಲ್ ಮತ್ತ 1 ml ಡೈಕ್ಲೋರವಾಸ್ ಅನ್ನೋದನ್ನ ಹತ್ತಿ ಒಳಗ ಸಿಕ್ಕಿಸಿ ಅದ್ರೊಳಗ ಇಡಬೇಕು. ಮತ್ತ ಇನ್ನೊಂದೆಡೆಗೆ ಕಬ್ಬಿಣದ ಇನ್ನೊಂದು ತುದಿನ ಕೊಕ್ಕಿಯಾಗಿ ಮರದ ಟೊಂಗಿಗೆ ಸಿಗಿಸ್ಲಿಕ್ಕೆ ಅದು ಉಪಯೋಗ ಮಾಡಬೇಕು. ವಾರಕ್ಕೊಂದ್ಸಾರಿ ಬಾಟ್ಲಿ ಒಳಗ ಸತ್ತು ಬಿದ್ದಂತ ಹಣ್ಣಿನ ನೊಣನ ಹೊರಗೆ ತೆಗೆದು ನೀವು ಅದನ್ನ ಸಾಯಿಸ್ಬೇಕು. ಆಲ್ರೆಡಿ ಸತ್ತಿರ್ತಾವ, ಅದನ್ನ ತೆಗೆದು ಚೆಲ್ಬೇಕು ನಮ್ಮ ತೋಟದಿಂದ. ಆಮೇಲೆ ಮಿಥಾಲುಜನಾಲ್ ಮತ್ತು ಡೈಕ್ಲೋರವಾಸ್ ಅನ್ನ ಪ್ರತಿ 15 ದಿನಕ್ಕೊಮ್ಮೆ ಬದಲಾಯಿಸಬೇಕು, ಯಾಕಂದ್ರೆ ಅದರೊಳಗ ವಿಷಕಾರಿ ಅಂಶ ಬರಬರ್ತಾ ಅದು ನಾಶ ಆಗಿ ಹೋಗಿರುತ್ತೆ. ಹಂಗಾಗಿ ನಾವು ಅದನ್ನ ಮತ್ತೊಮ್ಮೆ ಪ್ರತಿ 15 ದಿನಕ್ಕೊಮ್ಮೆ ಹೊಸದಾಗಿ ನಾವು ಅದರೊಳಗ ಹಾಕಬೇಕು. ಈ ಬಲೆಗಳನ್ನ ಹಣ್ಣು ಶುರುವಾಗುವ ಮುಂಚೆ ಮತ್ತೆ ಎಲ್ಲಾ ಕಟಾವು ಆಗೋ ತನಕ ನಾವು ಅದನ್ನ ಹೊಲದೊಳಗ ಇಡ್ಲೇಬೇಕು. ಇನ್ನ ಈ ಜಿಗಿಹುಳದ ಬಗ್ಗೆ ತಿಳಿಸ್ಕೊಡ್ರಿ. ಈ ಜಿಗಿಹುಳು ಏನೈತಲ್ರಿ, ಇದು ಸ್ವಲ್ಪ ಮೋಡ ಮುಸುಕಿದ ವಾತಾವರಣ ಇದ್ದಾಗ ಜಿಗಿ ಹುಳದ ಸಂಖ್ಯೆ ದ್ವಿಗುಣ ಆಗ್ತದ. ಇದ್ರೊಳಗ ಪ್ರೌಢ ಮತ್ತು ಮರಿ ಹುಳುಗಳು ಏನದಾವಲ್ಲ, ಇದು ಹೂಗೋಂಚಲಿನಿಂದ ರಸವನ್ನ ಹೀರ್ತಾವ. ಈ ಹೀರೋದ್ರಿಂದ ಹೂಗಳು ಉದುರ್ಲಿಕ್ಕೆ ಪ್ರಾರಂಭ ಆಗ್ತದ. ಮತ್ತ ಜಿಗಿ ಹುಳುಗಳು ಅಂಟು ಪದಾರ್ಥವನ್ನ ಸ್ರವಿಸ್ತಾವ್ರಿ ಯಾವಾಗ್ಲೂ. ಅದ್ರ ಮೇಲೆ ಕಪ್ಪು ಬೂಸ್ಟ್ ಬೆಳವಣಿಗೆ ಆಗೋದನ್ನ ನಾವು ನೋಡಬಹುದು. ತೋಟಿ ಮಾಡ್ಬೇಕಪ್ಪ ಅಂತಂದ್ರ ಈ ಜಿಗಿ ಹುಳುಗಳು ದಟ್ಟಾಗಿ ನಾಟಿ ಮಾಡಿದಂತಹ ತೋಟದೊಳಗ ಹೆಚ್ಚಾಗಿ ಕಂಡು ಬರ್ತಾವ. ಅದಕ್ಕೆ ನಾವು ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ 10x10 12x12 ಮೀಟರ್ ಅಂತರ ಇಡೋದ್ರಿಂದ ಇದರ ಜನಸಂಖ್ಯೆ ದ್ವಿಗುಣವಾಗುವುದನ್ನ ನಾವು ತಡೆ ಹಿಡಿಬಹುದು. ಮುಖ್ಯವಾಗಿ ತೋಟನ ನಾವು ಇಟ್ಕೋಬೇಕು. ಒತ್ತೊತ್ತಾಗಿ ಗಿಡಗಳು ಒಂದಕ್ಕೊಂದು ಬೆಳೆದಾಗ ಆಮೇಲೆ ಹೆಚ್ಚು ತೇವಾಂಶ ನೀರು ನಿಂತಂಗ ತೋಟದೊಳಗೆ ಆಗಿತ್ತಂದ್ರ ಜಾಸ್ತಿ ಇದ್ರೊಳಗೆ ಜಿಗಿ ಹುಳುಗಳು ಕಂಡು ಬರುವ ಅವಕಾಶಗಳು ಇರ್ತಾವ. ಆಮೇಲೆ ಮೋಡ ಮುಸುಕಿದ ವಾತಾವರಣ ಇವೆಲ್ಲ ಜಿಗಿ ಹುಳುಗಳು ದ್ವಿಗುಣ ಆಗ್ಲಿಕ್ಕೆ ಒಂದು ಕಾರಣಗಳು. ತೋಟದೊಳಗ ಜಾಸ್ತಿ ನೀರ್ ನಿಂದ್ರೋ ಹಂಗ ಮಾಡಬಾರ್ದು. ಆಮೇಲೆ ಹೆಚ್ಚು ಬೆಳೆದಂತಹ ರೆಂಬೆ ಕೊಂಬೆಗಳನ್ನ ಕತ್ತರಿಸಬೇಕು. ಅದರಿಂದಾಗಿ ಸೂರ್ಯನ ರಶ್ಮಿ ಒಳಗೆ ಬಂದು ಸೂರ್ಯನ ಶಾಖಕ್ಕ ಈ ಹುಳುಗಳೆಲ್ಲ ಮೈ ಒಡ್ಕೊಳೋದ್ರಿಂದ ಅಲ್ಲೇ ನಮಗ ಅರ್ಧ ಜನಸಂಖ್ಯೆ ಕಡಿಮೆ ಆಗ್ತದ. ಆಮೇಲೆ ನವೆಂಬರ್ನೊಳಗ ಪ್ರತಿ ಗಿಡಕ್ಕೆ ಒಂದರಂತೆ ಅಂಟು ದ್ರಾವಣದ ಬಲೆ ಅಂದ್ರೆ ಅದು ಹಳದಿ ಬಣ್ಣದ ಹಾಳೆಗಳು, ಅದಕ್ಕ ಗ್ರೀಸ್ ಅಥವಾ ಯಾವ್ದ್ರ ಅಂಟು ಪದಾರ್ಥವನ್ನ ಹಚ್ಚಿ ನಾವು ನವೆಂಬರ್ ತಿಂಗಳದೊಳಗೆ ಇಟ್ಟು ಬಂದ್ರ ಅದಕ್ಕ ಎಲ್ಲಾ ಹುಳುಗಳು ಆಕರ್ಷಣೆ ಒಳಗಾಗಿ ಅಲ್ಲೇ ಅವು ಸತ್ತು ಹೋಗ್ತಾವ. ಆಮೇಲೆ ಬಾಧೆ ಇನ್ನೂ ಹೆಚ್ಚಾತಪ್ಪ ಅಂತಂದಾಗ ನಾವೇನ್ ಮಾಡ್ಬೇಕು, ಹೂ ಬಿಡೋದಕ್ಕಿಂತ ಮುಂಚೆ ಮತ್ತ ಕಾಯಿ ಕಟ್ಟಿದ ಕೂಡ್ಲೆ ಅದರ ನಿಯಂತ್ರಣಕ್ಕಾಗಿ 0.3 mL ಇಮಿಡಾಕ್ಲೋಪ್ರಿಡ್ ಅಥವಾ 0.5 mL ಲ್ಯಾಂಬ್ಡಾ ಸೈಲೋತ್ರಿನ್ ಅನ್ನೋ ಕೀಟನಾಶಕವನ್ನ ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡ್ರಿ. ಇನ್ನು ಎಲೆಗಂಟು ಮಸಕದ ಬಗ್ಗೆ ಮಾಹಿತಿ ಮಾಡ್ಕೊಡ್ತೀರಿ. ಈ ಎಲೆಗಂಟು ಮಸಕ ಅನ್ನೋದು ಏನೈತಲ್ಲ, ಇದು ಎಲೆಗಳನ್ನ ಬಾಚೋದ್ರಿಂದ ಎಲೆಗಳ ಮೇಲೆ ಸಣ್ಣ ಸಣ್ಣ ಗುಳ್ಳೆ ಆಕಾರದಂತವು ಕಂಡು ಬರ್ತಾವ. ಇದಕ್ಕ 2 mL ಡೈಮಿಥೋಯೇಟ್ ಅಥವಾ 1 g ಅಸಿಫೇಟ್ ಪ್ರತಿ ಲೀಟರ್ ನೀರಿಗೆ ಸೋಪು ಜೊತೆಗೆ ಬೆರೆಸಿ ಸಿಂಪಡಣೆ ಮಾಡೋದ್ರಿಂದ ಇದನ್ನ ನಾವು ಹತೋಟಿ ಮಾಡಬಹುದು. ಈ ಗೆದ್ದಲು ಕೂಡ ಸಾಕಷ್ಟು ಹಾನಿ ಮಾಡ್ತದಲ್ರಿ, ಮತ್ತೆ ಇದರ ನಿಯಂತ್ರಣಕ್ಕೆ ಏನ್ ಮಾಡ್ಬೇಕಂತೀರಿ? ಈ ಗೆದ್ದಲದೊಳಗ ಯಾವ ತರ ಅಂದ್ರಿ, ಇವೇನ್ ರೆಕ್ಕಿ ಇದ್ದಂತಹ ಗೆದ್ದಲು ಹುಳುಗಳು ಏನು ಹಾನಿ ಮಾಡಂಗಿಲ್ರಿ. ಈ ಗೆದ್ದಲು ಇನ್ನೊಂದು ಬೇರೆ ರೆಕ್ಕಿ ಇರ್ಲಾರ್ದಂತವು ಮತ್ತೆ ಸೈನಿಕ ಗುಂಪಿಗೆ ಸೇರದಂತಹ ಗೆದ್ದಲುಗಳು ನಮಗ ಅತ್ಯಂತ ಹಾನಿಕಾರಕ. ಇವೇನ್ ಮಾಡ್ತಾವ್ರಿ, ಬೇರನ್ನ ತಿಂತಾವ್, ಒಳಗ ಮಣ್ಣಿನ ಅಂಶವನ್ನ ತುಂಬುತ್ತಾವ. ಅದನ್ನ ನಾವು ಹೆಂಗ ನಿರ್ವಹಣೆ ಮಾಡುದಪ್ಪ ಅಂತಂದ್ರ, ಪ್ರತಿ ಗಿಡದ ಕಾಂಡದ ಸುತ್ತ ಮಡಿಗಳಿಗೆ 40-50 g ಕಾರ್ಬೋಫ್ಯೂರಾನ್ ಹರಳನ್ನ ಉದುರಿಸಿ ನೀರು ಆಮೇಲೆ ಕೊಡ್ರಿ. ಅಥವಾ 4 mL ಕ್ಲೋರ್ಪೈರಿಫಾಸ್ 1 L ನೀರಿಗೆ ಬೆರೆಸಿ ಕಾಂಡದ ಸುತ್ತ ಮಣ್ಣಿನೊಳಗ ಇಂಗಿಸ್ರಿ. ಒಂದ್ ಗಿಡಕ್ ನಮಗ 2-3 L ದ್ರಾವಣ ಬೇಕಾಗ್ತದ. ನಿಮಗ ಹತ್ರ ಇರುವಂತಹ ಹುತ್ತಗಳು ಯಾವಾರ ಕಂಡು ಬಂದ್ರ ಅದನ್ನ ನಾಶ ಮಾಡ್ರಿ. ತೋಟದೊಳಗ ಬೆಳೆಗಳಿಗೆ ಆಗಾಗ ನೀರು ಹಾಯಿಸೋದ್ರಿಂದ ಕೂಡ ಅದನ್ನ ನಾವು ಕಂಟ್ರೋಲ್ ಮಾಡಬಹುದು. ಇನ್ನ ಈ ಪಪ್ಪಾಯದಾಗ ಹಿಟ್ಟು ತೆಗೆನೆ ಸಸ್ಯ ಏನು, ಇವುಗಳ ಬಾಧೆ ಏನು ಕಂಡು ಬರ್ತದಲ್ರಿ, ಇದರ ಬಗ್ಗೆ ಮಾಹಿತಿ ಮಾಡಿಕೊಡ್ರಿ. ಪಪ್ಪಾಯ ಒಳಗ ಹಿಟ್ಟು ತಿಗಣೆ ಅನ್ನೋದು ಅತಿ ಹೆಚ್ಚು ಕಂಡು ಬರುವಂತಹ ಕೀಟಬಾಧೆ. ಇದ್ರೊಳಗೆ ಹೆಂಗಿರ್ತಾವ ಅಂದ್ರೆ, ಹೆಸರ ಹೇಳೋ ಹಂಗ ಇದ್ರೊಳಗೆ ಪ್ರೌಢ ಮತ್ತು ಮರಿ ಕೀಟಗಳು ಹಿಟ್ಟಿನ ತರ ಇರ್ತಾವ, ಬಿಳಿ ಹಿಟ್ಟಿನ ತರ ಎಲೆಗಳ ಮೇಲೆ ಕಾಯಿಗಳ ಮೇಲೆ ಅದೆಲ್ಲ ಜನಸಂಖ್ಯೆ ನಾವು ನೋಡಬಹುದು. ಇವು ಎಲೆಗಳಿಂದ ರಸ ಹೀರ್ತಾವ. ಅವಾಗ ರಸ ಹೀರಿದ್ಮೇಲೆ ಎಲೆಗಳು ಹಳದಿ ಬಣ್ಣಕ್ಕೆ ತಿರ್ಕೊಂಡ್ಬಿಡ್ತಾವ. ಇದನ್ನ ನಾವು ಹತೋಟಿ ಯಾವ ತರ ಮಾಡುದಪ್ಪ ಅಂತಂದ್ರ, ನೈಲಾನ್ ಜಾಳಿಗೆಯನ್ನ ನರ್ಸರಿ ಒಳಗ ಉಪಯೋಗಿಸೋದ್ರಿಂದ ಸ್ವಲ್ಪ ಮಟ್ಟಿಗೆ ಅದರ ಬಾಧೆಯನ್ನ ನಾವು ನಿಯಂತ್ರಣದಲ್ಲಿ ಇಡಬಹುದು. ಗಿಡಗಳಿಗೆ ತಪ್ಪದೆ 10-12 ಅಂತರದಲ್ಲಿ ಅಂತರ್ವ್ಯಾಪಿ ಕೀಟನಾಶಕಗಳನ್ನ ಬಳಸೋದು. 2 mL ಡೈಮಿಥೋಯೇಟ್ 30 EC ಅಥವಾ 1.5 mL ಆಕ್ಸಿಡೆಮಿಟಾನ್ ಮಿಥೈಲ್ 25 EC ಅಥವಾ 1 mL ಮೊನೋಕ್ರೋಟೋಫಾಸ್ 36 SL ಅಥವಾ 0.5 mL ಫಾಸ್ಫಾಮಿಡಾನ್ ಅಥವಾ 2 g ಅಸಿಫೇಟ್, ಯಾವ್ದಾದ್ರೂ ಒಂದು ಕೀಟನಾಶಕವನ್ನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡೋದ್ರಿಂದ ಇದನ್ನ ನಾವು ನಿರ್ವಹಣೆ ಮಾಡಬಹುದು. ಮತ್ತ ನಾವು ಒಂದ ಕೀಟನಾಶಕವನ್ನ ಪದೇ ಪದೇ ಯಾವತ್ತು ಬಳಸಬಾರ್ದ್ರಿ. ಯಾಕಂದ್ರ ಬಳಸಿದ್ವಂದ್ರ ಒಂದ್ ಸೀಸನ್ ಒಳಗ್ ನಾವು ಅದನ್ನ ಕಂಟ್ರೋಲ್ ಮಾಡಿದ್ರು ನೆಕ್ಸ್ಟ್ ಸೀಸನ್ ಒಳಗ ಹುಳ ಸಾಯಂಗಿಲ್ರಿ. ಅದ್ರ ಬದ್ಲಿ ನಾವು 5% ಬೇವಿನ ಬೀಜದ ಕಷಾಯನ ನಾವು ಬಳಸ್ಬೇಕು. ಈ ಬೇವಿನ ಬೀಜದ ಕಷಾಯ ತಯಾರಿಸುವುದು ಯಾವ ತರ ಅಂತಂದ್ರೆ ಅತ್ಯಂತ ಸರಳ ವಿಧಾನದೊಳಗೆ ಹೇಳ್ತೀನಿ. 15 kg ಬೇವಿನ ಬೀಜಗಳನ್ನ ಪುಡಿ ಮಾಡಿ ಅರವಿ ಒಳಗೆ ಕಟ್ಟಿ 10 ತಾಸು ನೆನೆಯಾಕ್ ಬಿಡ್ರಿ. ಅವನ್ನ ಕಿವುಚಿ ಸೋಸಿ ಬಂದಂತ ದ್ರಾವಣವನ್ನ 300 ಲೀಟರ್ ನೀರಿಗೆ ಬೆರೆಸ್ರಿ. ಇದರಿಂದ ನಿಮಗ 5% ಬೇವಿನ ಬೀಜದ ಕಷಾಯ ತಯಾರಾಗ್ತದ. ಈ ಸಿಂಪಡಣೆಯನ್ನ ನಾವು 100 ಗ್ರಾಂ ಸಾಬೂನನ್ನು ಪುಡಿ ಹಾಕಿ ಇದನ್ನ ನಾವು ಸಿಂಪಡಣೆ ಮಾಡಿದ್ರೆ ಅತ್ಯಂತ ಪರಿಣಾಮಕಾರಿಯಾಗಿ ನಮಗ ಹುಳುಗಳನ್ನ ನಿಯಂತ್ರಣ ಮಾಡಬಹುದು. ಆಮೇಲೆ ನಾಟಿ ಮಾಡುವ ಮೊದಲು ಪ್ರತಿ ಗುಂಡಿಗೆ 10 ಗ್ರಾಂ ಕಾರ್ಬೋಫ್ಯೂರಾನ್ 3G ಹರಳುಗಳನ್ನ ಬಳಸೋದು ಒಳ್ಳೆಯದು. ಆಮೇಲೆ ಪಪ್ಪಾಯ ತೋಟದ ಸುತ್ತ ಹತ್ತಿ ಬದನೆ ಕುಂಬಳ ಜಾತಿಯ ಬೆಳೆಗಳನ್ನ ಬೆಳಿಬಾರದು. ಆಮೇಲೆ 1% ಬೇವಿನ ಎಣ್ಣೆ ಅಥವಾ ಶೇಂಗಾ ಎಣ್ಣೆ ಸಿಂಪಡಿಸೋದ್ರಿಂದ ನಂಜಾಣು ಪ್ರಸಾರ ತಡೆಗಟ್ಟಬಹುದು ಅಂತ ಹೇಳಿ ಸಂಶೋಧನೆಯಿಂದ ಕೃಷಿ ವಿಶ್ವವಿದ್ಯಾಲಯದ ವಿಜ್ಞಾನಿಗಳು ಇದನ್ನ ಕಂಡುಹಿಡಿದಿದ್ದಾರೆ. ಇನ್ನು ಸಸ್ಯಹೀನ ಬಗ್ಗೆ ಮಾಹಿತಿ ಮಾಡಿಕೊಡ್ತೀರಿ. ಈ ಸಸ್ಯ ಹೇನುಗಳು ಯಾವ ತರ ಅಂತಾರೆ, ಎಲೆ ಮೇಲೆ ರಸ ಹೀರೋದ್ರಿಂದ ನಂಜಾಣು ರೋಗ ಅನ್ನು ಇವನು ಹರಡ್ತಾವ. ಈಗೇನ್ ಹಿಟ್ಟು ತಿಗಣೆಗೆ ಏನ್ ನಾವು ಬಳಸ್ತೇವಲ್ಲ ಕೀಟನಾಶಕಗಳು, ಅದ ಕೀಟನಾಶಕವನ್ನು ಬಳಸೋದ್ರಿಂದ ಸಸ್ಯ ಹೇನನ್ನು ನಾವು ಹತೋಟಿ ಮಾಡಬಹುದು. ಈ ಮಿಲ್ಲೋಸೆರಸ್ ಮೂತಿ ಹುಳು ಅಂತ ಹೇಳಿ ಒಂದ್ ಬರ್ತದೆ, ಅದು ಇದ್ರೊಳಗ ಅತ್ಯಂತ ಮಹತ್ವದ್ರಿ. ಅದ್ರೊಳಗೆ ಪ್ರೌಢ ದುಂಬಿಗಳು ಎಲೆಗಳನ್ನ ಅಂಚಿನಿಂದ ತಿಂದು ಹಾಳು ಮಾಡ್ತಾವ. ಇದನ್ನ ನಾವು ನಿರ್ವಹಣೆ ಸಲುವಾಗಿ 2 mL ಕ್ವಿನಾಲ್ಫಾಸ್ 35 EC ಅಥವಾ 4 ಗ್ರಾಂ ಕಾರ್ಬರಿಲ್ 50 WP ಅನ್ನ ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪಡಿಸೋದ್ರಿಂದ ಇದನ್ನ ನಾವು ಹತೋಟಿ ಮಾಡಬಹುದು. ಇನ್ನು ಅನಾನಸ್ನಲ್ಲಿ ಬರುವ ಹಿಟ್ಟು ತೆಗೆನೆ ಬಾಧೆ ಬಗ್ಗೆ ಮಾಹಿತಿ ಮಾಡಿಕೊಡ್ತೀರಿ. ಪ್ರೌಢ ಕೀಟ ಮತ್ತು ಮರಿ ಹುಳುಗಳು ರಸವನ್ನ ಹೀರ್ತಾವ, ಕಂದುಗಳಿಂದ ಮತ್ತು ಹಣ್ಣುಗಳಿಂದ ಅವು ರಸವನ್ನ ಹೀರ್ತಾವ. ಬಾಧೆಗೊಳಗಾದಂತಹ ಗಿಡದ ಎಲೆಗಳು ಕೆಂಪು ಬಣ್ಣಕ್ಕೆ ತಿರುಗ್ತಾವ. ಇದ್ರೊಳಗೆ ನಾವು ಯಾವ ತರ ಅದನ್ನ ಹತೋಟಿ ಮಾಡ್ಬೇಕಪ್ಪ ಅಂತಂದ್ರೆ, ನಾಟಿಗೂ ಮುಂಚೆ ಕಂದುಗಳನ್ನು 1 mL ಮಿಥೈಲ್ ಪ್ಯಾರಾಥಿಯೋನ್ 50 EC ಅಥವಾ 2 mL ಡೈಮಿಥೋಯೇಟ್ 30 EC ಪ್ರತಿ ಲೀಟರ್ನೊಳಗೆ ಬೆರೆಸಿ ಆ ದ್ರಾವಣದೊಳಗೆ ಅದ್ದಿ ಅದನ್ನ ಕಂದುಗಳನ್ನ ನಾಟಿಗೂ ಮುಂಚೆ ಉಪಯೋಗಿಸ್ಬೇಕು. ಆಮೇಲೆ ಹಿಟ್ಟು ತಿಗಣೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಂಡು ಬಂದಾಗ ಅದನ್ನ ನಿಯಂತ್ರಣ ಮಾಡಲಿಕ್ಕೆ 1 ಹೆಕ್ಟೇರಿಗೆ 18 ಗ್ರಾಂ ಫೋರೇಟ್ ಅನ್ನ 10 g ಹರಳನ್ನ ಹಾಕಬೇಕು. ಸೀತಾಫಲ ಅಂಜೂರ ಬಾರೆ ಮತ್ತು ಹಲಸಿನಲ್ಲಿ ಬರುವ ಕೀಟಗಳ ಬಾಧೆ ಮತ್ತು ನಿರ್ವಹಣಾ ಕ್ರಮಗಳ ಬಗ್ಗೆ ತಿಳಿಸ್ಕೊಡ್ತೀರಿ. ಆಯ್ತ್ರಿ. ಇದ್ರೊಳಗೆ ಸೀತಾಫಲ ಅಂಜೂರ ಬಾರೆ ಹಲಸಿನೊಳಗೆ ಕಾಂಡ ಕೊರಕ ಹುಳುವಿನ ಬಾಧೆ ಇದ್ರೊಳಗೆ ಹೆಚ್ಚಾಗಿರ್ತದೆ. ಇದ್ರೊಳಗೆ ಮರಿ ಹುಳುಗಳು ಕಾಂಡವನ್ನ ಕೊರೆದು ಒಳಗಡೆ ಸೇರಿ ಒಳಗಿನ ಆಹಾರವನ್ನೆಲ್ಲ ತಿಂದು ಬಿಡ್ತಾವ. ಇದರಿಂದ ಮರ ಟೊಳ್ಳಾಗ್ಬಿಡ್ತದೆ. ಇಂತಹ ಮರಗಳ ಎಲೆಗಳೆಲ್ಲ ಉದುರಿ ಹಳದಿಯಾಗಿರ್ತಾವ, ಒಂದಿಷ್ಟು ಉದುರು ಹೋಗ್ತಾವ. ಇದರ ನಿಯಂತ್ರಣಕ್ಕಾಗಿ ರಂಧ್ರದೊಳಗೆ ನಾವು ಏನ್ ಮಾಡ್ಬೋದು, ಅಲ್ಯೂಮಿನಿಯಂ ಫಾಸ್ಫೈಡ್ ಟ್ಯಾಬ್ಲೆಟ್ಸ್ ಅನ್ನ ನಾವು ಹಾಕ್ಬಹುದು, ಅಥವಾ 50% ಫಿನಾಯ್ಲ್ ಇಲ್ಲಪ್ಪ ಅಂತಂದ್ರೆ ಡೈಕ್ಲೋರೋವಾಸ್ ಅದರ ಹನಿಗಳನ್ನು ನಾವು ಹಾಕಿ ರಂಧ್ರಗಳನ್ನು ಹಸಿ ಮಣ್ಣಿನಿಂದ ಮುಚ್ಚಬೇಕು. ಈ ರಂಧ್ರ ಮುಚ್ಚೋದೇನೈತಲ್ರಿ, ಅತ್ಯಂತ ಮಹತ್ವದ್ದು. ಆಮೇಲೆ ಇನ್ನೊಂದು ಇದ್ರೊಳಗೆ ಅತಿ ಮಹತ್ವದ್ದು ಹುಳ ಯಾವುದಪ್ಪ ಅಂತಂದ್ರೆ ರೆಂಬೆ ಮತ್ತು ಹಣ್ಣು ಕೊರಕ. ಪ್ರೌಢ ಕೀಟ ಬರೋದ್ರಿಂದ ಏನು ಮಾಡ್ತದಪ್ಪ ಅಂತಂದ್ರೆ ರೆಂಬೆ ಎಲ್ಲ ಒಣಗಿ ಹೋಗ್ತಾವ, ಹಣ್ಣಿನ ಮೇಲೆ ರಂಧ್ರ ಮತ್ತು ಹಿಕ್ಕೆಯನ್ನು ನಾವು ನೋಡಬಹುದು. ಇದರ ನಿರ್ವಹಣೆಗಾಗಿ ನಾವು ಬೇವಿನ ಬೀಜದ ಕಷಾಯ 5% ಅಥವಾ 2 mL ಪ್ರೊಫೆನೋಫಾಸ್ ಸಿಂಪಡಣೆಯನ್ನು ನಾವು ಹೇಳ್ತೇವೆ. ನೆಲ್ಲಿಯಲ್ಲಿ ಬರುವ ಕೀಟಗಳ ಬಾಧೆ ಮತ್ತು ನಿಯಂತ್ರಣ ಕ್ರಮಗಳ ಬಗ್ಗೆ ತಿಳಿಸ್ಕೊಡ್ತೀರಿ. ಈ ನೆಲ್ಲಿ ಒಳಗೆ ಕಾಂಡ ಗಂಟು ಹುಳು ಅಂತೇಳಿ ಒಂದು ಬರ್ತದ್ರಿ. ಈ ಕೀಟ ಹೆಚ್ಚಾಗಿ ಸಸಿಗಳಿಗೆ ಬಾಧನೆ ಮಾಡ್ತದೆ. ಮರಿ ಹುಳುಗಳು ರೆಂಬೆಗಳನ್ನು ಕೊರೆದು ಒಳಗಡೆ ಸೇರ್ತಾವ. ಅಂತಹ ರೆಂಬೆಗಳ ಮೇಲೆ ದಪ್ಪ ದಪ್ಪ ಗಂಟುಗಳನ್ನು ನಾವು ನೋಡಬಹುದು. ನಂತರ ರೆಂಬೆಗಳು ಮುರಿದು ಕೆಳಗೆ ಬೀಳಲಿಕ್ಕೆ ಪ್ರಾರಂಭವಾಗ್ತಾವ. ಇದನ್ನ ಹತೋಟಿ ಮಾಡಲಿಕ್ಕೆ ನಾವು 1 mL ಮೋನೋಕ್ರೋಟೋಫಾಸ್ 36 SL ಅನ್ನ ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡಲಿಕ್ಕೆ ನಾವು ಹೇಳ್ತೀವಿ. ನೆಲ್ಲಿ ಒಳಗೆ ಸಿಲ್ಲಿಡ್ಸ್ ಅಂತೇಳಿ ಒಂಥರ ಹುಳ ಬರ್ತಾವ್ರಿ. ಇದ್ರೊಳಗೆ ಅಪ್ಸರೆ ಸಿಲ್ಲಿಡ್ಸ್ ಏನಿರ್ತಾವಲ್ಲ, ಇವು ಗುಂಪಿನೊಳಗೆ ಕುತ್ಕೊಂಡು ಎಳೆಯಾದಂತಹ ಚಿಗುರೊಳಗೆ ರೆಂಬೆ ಕೊಂಬೆಗಳೊಳಗೆ ರಸ ಹೀರ್ತಾವ. ಅಂಥ ಎಲೆಗಳು ಮುರುಟಾಗಿ ಕೆಳಗೆ ಬೀಳ್ತಾವ. ಇವು ಬರ್ಬರ್ತಾ ಇವು ರೆಂಬೆಗಳೆಲ್ಲ ಒಣಗಿ ಹೋಗ್ತಾವ. ಇದ್ರದ್ದು ನಾವು ನಿರ್ವಹಣೆಗಾಗಿ 1 mL ಮೊನೋಕ್ರೋಟೋಫಾಸ್ 36 SL ಅನ್ನ ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡಬೇಕು. ಬಾಳೆಯಲ್ಲಿ ಬರುವ ಕೀಟಗಳು ಮತ್ತು ಅವುಗಳ ಹತೋಟಿ ಕ್ರಮಗಳ ಬಗ್ಗೆ ಮಾಹಿತಿ ಮಾಡಿಕೊಡ್ತೀರಿ. ಬಾಳೆ ಒಳಗೆ ಗಡ್ಡೆ ಕೊರೆಯುವ ಹುಳು ಮತ್ತು ಹುಸಿ ಕಾಂಡ ಕೊರೆಯುವ ಹುಳು ಅಂಥೇಳಿ 2 ತರ ಆದಂತಹ ಕೀಟಗಳು ಬರ್ತಾವ. ಈ ಗಡ್ಡೆ ಕೊರೆಯುವ ಹುಳು ಇದು ಯಾವ ಥರ ಇರುತ್ತಪ್ಪ ಅಂತಂದ್ರೆ ಕಪ್ಪು ಮತ್ತು ಕಂದು ಬಣ್ಣದ ಮೂತಿ ಹುಳು. ಮರಿ ಹುಳುಗಳು ಕಂದುಗಳನ್ನು ಕೊರೆದು ತಿಂತಾವ. ಅಂತಹ ಕಂದುಗಳ ಮೇಲೆ ನಾವು ಸಣ್ಣ ಸಣ್ಣ ರಂಧ್ರಗಳಾಗಿರೋದನ್ನು ನಾವು ಗಮನಿಸಬಹುದು. ಗಿಡಗಳು ಹಳದಿ ಆಗ್ತಾವ ಮತ್ತು ಜೋರಾಗಿ ಏನಾರ ಗಾಳಿ ಬೀಸ್ತಪ್ಪ ಅಂದ್ರೆ ಅವು ಬಿದ್ದು ಬಿಡ್ತಾವ. ಅದಕ್ಕೆ ಇದರ ನಿರ್ವಹಣೆಗಾಗಿ ನಾವು ನಾಟಿ ಮಾಡುವ ಸಮಯದಲ್ಲಿ ಕಂದುಗಳನ್ನು ಗಡ್ಡೆ ಕೊರೆಯ ಹುಳುವಿನಿಂದ ಅವು ಮುಕ್ತವಾಗಿರಬೇಕು. ಪ್ರತಿ ಗುಣಿಗೆ 10 ಗ್ರಾಂ ಕಾರ್ಬೋಫ್ಯೂರಾನ್ 3G ಅಥವಾ 5 ಗ್ರಾಂ ಫೋರೇಟ್ 10G ಹರಳುಗಳನ್ನು ನಾಟಿಗೆ ಮುಂಚೆ ಮಣ್ಣಿನಲ್ಲಿ ಬೆರೆಸಬೇಕು. ಇನ್ನು ಹುಸಿ ಕಾಂಡ ಕೊರೆಯುವ ಹುಳು, ಇವು ಮರಿ ಕಾಂಡದ ಮೇಲೆ ಸಣ್ಣ ಸಣ್ಣ ರಂಧ್ರಗಳನ್ನು ಮಾಡ್ತಾವ. ಗಡ್ಡೆ ನಾಟಿ ಮಾಡಿದ 6 ಅಥವಾ 7 ತಿಂಗಳದೊಳಗೆ 5 ml ಕ್ಲೋರ್ಪೈರಿಫಾಸ್ ಅಥವಾ ಡೈಮಿಥೋಯೇಟ್ 5 ml ನೀರಿನೊಳಗೆ ಬೆರೆಸಿ ಕಾಂಡಕ್ಕೆ ಭೂಮಿಯಿಂದ 1 ಅಡಿ ಎತ್ತರಕ್ಕೆ ಚುಚ್ಚುಮದ್ದಿನ ಮೂಲಕ ಕೊಡಬೇಕು. ಅಥವಾ ಕ್ಲೋರ್ಪೈರಿಫಾಸ್ 2.5 ml ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡೋದ್ರಿಂದ ಈ ಹುಳುವಿನ ಬಾಧೆಯನ್ನು ನಾವು ತಡೆಗಟ್ಟಬಹುದು. ಲಿಂಬೆಯಲ್ಲಿ ಬರುವ ನಿಂಬೆ ಪತಂಗ ಮತ್ತು ಎಲೆ ಸುರಂಗ, ಎಲೆ ತಿನ್ನುವ ಕೀಟ, ಗೊಣ್ಣೆ ಹುಳುಗಳ ಬಗ್ಗೆ ಮಾಹಿತಿ ಮಾಡಿಕೊಡ್ತೀರಿ? ಈ ನಿಂಬೆ ಒಳಗೆ ನಿಂಬೆ ಪತಂಗ ಅಂಥೇಳಿ ಒಂದು ಬರ್ತದ್ರಿ. ಈ ಪತಂಗದ ಮರಿ ಹುಳುಗಳೇನದಾವಲ್ಲ, ಇದ್ರ ಎಲೆ ಮೇಲೆ ಪಕ್ಷಿ ವಿಸರ್ಜನೆ ಮಾಡಿದಂತಹ ಮಲದಂಗ ಅದು ಕಾಣ್ತಾವ. ಇವೇನು ಸಣ್ಣ ಮರಿ ಹುಳುಗಳಿರ್ತಾವಲ್ರಿ, ಇವು ಎಲೆಯನ್ನೆಲ್ಲ ತಿಂದು ಗಿಡನ ಬೋಳು ಬೋಳಾಗಿ ಮಾಡಿಬಿಡ್ತಾವ. ಇದನ್ನ ನಾವು ನಿರ್ವಹಣೆ ಮಾಡೋದು ಯಾವ ಥರ ಅಂತಂದ್ರೆ, 1 ml ಮಿಥೈಲ್ ಪ್ಯಾರಾಥಿಯಾನ್ ಅಥವಾ 1 ml ಮೊನೋಕ್ರೋಟೋಫಾಸ್ ಅಥವಾ 2 ml ಪೆಂಥೋಯೇಟ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡೋದ್ರಿಂದ ಈ ನಿಂಬೆ ಒಳಗೆ ಬರುವಂತಹ ಸುರುಳಿ ಪೂಚಿ, ಎಲೆ ತಿನ್ನುವ ಕೀಟ, ಸಸ್ಯ ಏನು ಎಲ್ಲ ತರ ಹುಳನ ನಾವು ತಡೆಗಟ್ಟಬಹುದು. ಲಿಂಬೆ ಒಳಗೆ ಗೊಣ್ಣೆ ಹುಳು ಅಂತ ಹೇಳಿ ಒಂಥರ ಈಗ ಹುಳ ಬರ್ತಾ ಇದೆ. ಇದು ಎಲ್ಲಾ ಹಣ್ಣು ಬೆಳೆಗಳೊಳಗೆ ಇದು ಸರ್ವೇ ಸಾಮಾನ್ಯವಾಗಿ ನಾವು ಇದನ್ನ ನೋಡಬಹುದು. ಇದ್ರ ಮರಿ ಹುಳುಗಳು ಯಾವ ತರ ಇರ್ತಾವ ಅಂದ್ರೆ, ಬಿಳಿ ಬಣ್ಣದಾಗಿರ್ತಾವ ಮತ್ತ ಇಂಗ್ಲಿಷ್ ಆಕಾರದ ಸಿ ಆಕಾರದೊಳಗೆ ಮರಿ ಹುಳುಗಳು ಇರ್ತಾವ. ಇದು ಮುಖ್ಯವಾಗಿ ಬೇರನ್ನ ತಿನ್ನೋ ಹುಳುಗಳು. ಇದನ್ನ ಇನ್ನೊಂದು ಹೆಸರೊಳಗೆ ಬೇರು ತಿನ್ನುವ ಹುಳು ಅಂತಾನು ನಾವು ಕರಿತೇವೆ. ಇದು ವರ್ಷಕ್ಕೆ 1 ಸಂತತಿಯನ್ನ ಇವು ಹೊಂದಿರ್ತಾವ. ಇದು 1 ವರ್ಷ ಏನಾರ ಒಂದು ಹೊಲಕ್ಕೆ ಬಂತಪ್ಪ ಅಂತಂದ್ರ ಪ್ರತಿ ವರ್ಷ ಇದ್ರ ಹಾವಳಿ ತಪ್ಪಿದ್ದಲ್ಲ. ಇದನ್ನ ನಾವು ಯಾವ ತರ ನಿರ್ವಹಣೆ ಮಾಡಬಹುದಪ್ಪ ಅಂತಂದ್ರ, ಮುಂಗಾರು ಹಂಗಾಮಿನ ಮೊದಲ ಮಳೆ ಬಿದ್ದ ತಕ್ಷಣ ಆ ದಿವಸ ರಾತ್ರಿ 7:30 to 8:30 ಒಳಗೆ ದೀಪಾಕರ್ಷಣೆ ಮಾಡಿ ನಾವು ಅದನ್ನ ಒಂದು ಕಡೆ ಸಂಗ್ರಹ ಮಾಡಿ ಅದನ್ನ ನಾವು ಸಾಯಿಸ್ಬೇಕು. ಮುಂಗಾರು ಹಂಗಾಮಿನ ಮೊದಲ ಮಳೆ ಬಿದ್ದ ತಕ್ಷಣ ಸಾಯಂಕಾಲ ಬೇವು ಅಥವಾ ಪೇರಲ ಮತ್ತು ಇನ್ನೂ ಬೇರೆ ಬೇರೆ ಗಿಡದ ಟೊಂಗೆಗಳಿಗೆ ನಾವು ಕೀಟನಾಶಕವನ್ನು ಸಿಂಪಡಣೆ ಮಾಡಿ ಹೊಲದ ಬದುವಿನ ಸುತ್ತ ಅದನ್ನು ನೆಡೋದ್ರಿಂದ ದುಂಬಿಗಳು ಆಕರ್ಷಣೆ ಒಳಗಾಗಿ ಸತ್ತೋಗ್ತಾವ. ಜಾಸ್ತಿ ಸಂಖ್ಯೆ ಒಳಗೆ ಏನರ ಬೇರು ಹುಳ ಕಂಡು ಬಂತಂದ್ರೆ ಗಿಡದ ಬಡ್ಡಿಗೆ ನಾವು 10 ml ಕ್ಲೋರ್ಪೈರಿಫಾಸ್ 20 cc ಪ್ರತಿ ಲೀಟರ್ ನೀರಿಗೆ ಹಾಕಿ ಸುರಿಬೇಕು. ಒಂದು ನೆನ್ಪಿಟ್ಕೊಳ್ರಿ, ಪೂರ್ಣ ಬೆಳೆದಂತಹ ಗೊಣ್ಣೆ ಹುಳುಗಳು ಇವನ್ನ ನಾವು ಹತೋಟಿ ಮಾಡಲಿಕ್ಕೆ ಯಾವ ರಾಸಾಯನಿಕ ಯೂಸ್ ಮಾಡಿದ್ರು ಅವು ಸಾಯಂಗಿಲ್ಲ. ಅತ್ಯಂತ ಸಣ್ಣ ಹಂತದೊಳಗೆ ಇದ್ದಾಗಷ್ಟ ಮರಿ ಹುಳುಗಳನ್ನ ನಾವು ನಿರ್ವಹಣೆ ಮಾಡಬಹುದು. ದ್ರಾಕ್ಷಿಯಲ್ಲಿ ಬರ್ತಕ್ಕಂತ ಕೀಟಗಳು ಯಾವ್ಯಾವ ಮತ್ತು ಅವುಗಳ ಹತೋಟಿ ಯಾವ ರೀತಿ ಮಾಡ್ಬೇಕಂತೀರಿ? ದ್ರಾಕ್ಷಿ ಒಳಗೆ ಮೊದಲನೇದಾಗಿ ಚಿಕ್ಕಟ ದುಂಬಿ ಮತ್ತ ಹಿಟ್ಟು ತಿಗಣೆ. ಈ ದ್ರಾಕ್ಷಿ ಒಳಗೆ ನೀವು ನೋಡಬಹುದು, ಇಡೀ ದ್ರಾಕ್ಷಿ ಗೊಂಚಲರು ಪೂರ್ತಿ ಹಿಟ್ಟು ತಿಗಣೆಯಿಂದ ಅವು ಮುತ್ಕೊಂಡ್ಬಿಟ್ಟಿರ್ತಾವ. ಯಾವಾಗ್ಲೂ ಎಲ್ಲಿ ಹಿಟ್ಟು ತಿಗಣೆ ಇರ್ತೈತಲ್ಲ ಅಲ್ಲಿ ನೀವು ಇರುವೆ ಅದ್ರ ಜೊತೆಗಿರೋದನ್ನ ನೀವು ನೋಡ್ತೀರಿ. ಯಾಕಪ್ಪ ಅಂತಂದ್ರೆ, ಇವು ಹಿಟ್ಟು ತಿಗಣೆ ಏನದಾವಲ್ಲ ಅವು ಸಿಹಿಯಾದ ಅಂಟು ದ್ರಾವಣವನ್ನ ವಿಸರ್ಜನೆ ಮಾಡ್ತಾವ. ಅದನ್ನ ತಿನ್ನೋ ಸಲುವಾಗಿ ಅಲ್ಲೇ ಯಾವಾಗ್ಲೂ ಇರುವಿಗಳ ಸಾಲು ಅಲ್ಲಿದ್ದೇ ಇರ್ತದೆ. ಇವೆಲ್ಲ ಇರೋದ್ರಿಂದ ಹಿಟ್ಟು ತಿಗಣೆ ಏನಾರ ಒಂದ್ಸರಿ ಅದು ದ್ರಾಕ್ಷಿ ಗೊಂಚಲಿಗೆ ಮುತ್ಕೊಂಡ್ಬಿಡ್ತು ಅಂತಂದ್ರೆ ನಮಗೆ ಮಾರ್ಕೆಟ್ ಒಳಗೆ ಒಳ್ಳೆ ಪ್ರೈಸ್ ಸಿಗಂಗಿಲ್ಲ. ಹಿಂಗಾಗಿ ಅದನ್ನ ನಾವು ಯಾವ ತರ ಹಿಟ್ಟು ತಿಗಣೆಯನ್ನ ಹತೋಟಿ ಮಾಡ್ಬೇಕಪ್ಪ ಅಂತಂದ್ರೆ, ಏಪ್ರಿಲ್ ಚಾಟ್ನಿ ನಂತರ ಬಳ್ಳಿಗಳಿಗೆ 2 ml ಡೈಮಿಥೋಯೇಟ್ 30 cc ಅಥವಾ 1 ml ಡೈಕ್ಲೋರೋವಾಸ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡಬೇಕು. ಇದರ ಜೊತೆಗೆ ಮೀನಿನ ಎಣ್ಣೆ ಸಾಬೂನು ಪ್ರತಿ ಲೀಟರ್ ನೀರಿಗೆ 5 ಗ್ರಾಂನಷ್ಟು ಸೇರಿಸಿ ಅಥವಾ ಪ್ರತಿ ಲೀಟರ್ ನೀರಿಗೆ 0.25 ಗ್ರಾಂ ಅಸ್ಟಮಾಪ್ರಿಡ್ ಅಥವಾ 0.25 ml ಇಮಿಡಾಕ್ಲೋಪ್ರಿಡ್ ಅಥವಾ 0.2 ಗ್ರಾಂ ಥಿಯೋಮಿಥೋಕ್ಸಾಮ್ ಪ್ರತಿ ಲೀಟರ್ ನೀರಿಗೆ ಬೆಳೆಸಿ ಸಿಂಪಡಣೆ ಮಾಡೋದ್ರಿಂದ ನಾವು ಹಿಟ್ಟು ತಿಗಣೆ ಬಾಧೆಯನ್ನ ತಕ್ಕ ಮಟ್ಟಿಗೆ ನಿಯಂತ್ರಣ ಮಾಡಬಹುದು. ಇನ್ನು ಪೇರಲಕ್ಕೆ ಬರುವ ಕೀಟ ಮತ್ತು ಅವುಗಳ ನಿರ್ವಹಣೆ ಯಾವ ರೀತಿ ಮಾಡ್ಬೇಕಂತೀರಿ? ಪೇರಲದೊಳಗೆ ನಿಮಗೆ ಅತಿ ಮುಖ್ಯವಾಗಿ ಕಂಡು ಬರೋದಂದ್ರ ಕಜ್ಜಿ ತಿಗಣೆ. ಇದನ್ನ ಟೀ ಸೊಳ್ಳೆ ಅಂತ ನಾವು ಕರಿತೀವಿ. ಇದರೊಳಗೆ ಅಪ್ಸರೆ ಮತ್ತ ಪ್ರೌಢ ತಿಗಣೆಗಳು ಎಲೆಗಳಿಂದ ಮತ್ತ ಎಳೆಯಾದಂತಹ ರೆಂಬೆ ಕೊಂಬೆಗಳಿಂದ ಮತ್ತ ಹಣ್ಣಿನಿಂದ ರಸ ಹೀರ್ತಾವ. ಹಿಂಗ ರಸ ಹೀರದಂತ ಜಾಗದೊಳಗೆ ನೀವು ಕಂದು ಬಣ್ಣದ ಚುಕ್ಕೆಯನ್ನ ಕಾಣ್ತೀರಿ. ಈ ಬಾಧೆಗೊಳಗಾದ ಕಾಯಿಗಳ ಮೇಲೆ ಕಂದು ಬಣ್ಣದ ಕಜ್ಜಿ ಆದಂಗ ಆಗಿರ್ತದ. ಈ ಕಾಯಿಗಳು ಗಟ್ಟಿಯಾಗಿ ಕೆಳಗೆ ಬೀಳಲಿಕ್ಕೆ ಪ್ರಾರಂಭವಾಗ್ತಾವ. ಹಿಂಗಾಗೋದ್ರಿಂದ ನಾವು ಇದನ್ನ ನಿರ್ವಹಣೆ ಯಾವ ತರ ಮಾಡ್ಬೇಕಪ್ಪ ಅಂತಂದ್ರ, ಹೂ ಬಿಡೋ ಸಮಯದೊಳಗೆ ಗಿಡಗಳಿಗೆ 2 ml ಮೆಲಾಥಿಯಾನ್ 50 cc ಅಥವಾ 4 ಗ್ರಾಂ ಕಾರ್ಬರಿಲ್ 50 WP ಅಥವಾ 2 ml ಡೈಮಿಥೋಯೇಟ್ 30 cc ಇದನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡೋದ್ರಿಂದ ಇದರ ಬಾಧೆ ನಾವು ತಕ್ಕ ಮಟ್ಟಿಗೆ ನಿಯಂತ್ರಣದಲ್ಲಿ ಇಟ್ಕೋಬಹುದು. ಈ ಚಿಕ್ಕುವಿನಲ್ಲಿ ಬರ್ತಕ್ಕಂಥ ಕೀಟಗಳು ಮತ್ತು ಅವುಗಳ ನಿರ್ವಹಣೆ ಯಾವ ರೀತಿ ಮಾಡ್ಬೇಕಂತ್ರಿ? ಈ ಚಿಕ್ಕು ಒಳಗ್ರಿ ಮೊಗ್ಗು ಮತ್ತು ಹಣ್ಣು ಕೊರಕ ಮತ್ತು ತೊಗಟೆ ಕೊರಕ ಅತ್ಯಂತ ಪ್ರಮುಖವಾದದ್ರಿ. ಈ ಮೊಗ್ಗು ಮತ್ತು ಹಣ್ಣು ಕೊರಕ ಅದರ ಹೆಸರ ಹೇಳೋ ಹಂಗೆ ಇವೇನ ಮರಿ ಹುಳುಗಳಿರ್ತಾವಲ್ರಿ, ಮೊಗ್ಗು ಮತ್ತು ಹಣ್ಣನ್ನು ಕೊರಿತಾವ್ರಿ. ಕೊರೆಯೋದ್ರಿಂದ ನಮಗೆ ಅದ್ರ ಫಸಲು ಕಡಿಮೆ ಆಗ್ತದೆ. ಇದನ್ನು ನಾವು ಈ ಕೀಟಬಾಧೆ ಕಂಡು ಬಂದಾಗ ಗಿಡಗಳಿಗೆ 2 ml ಡೈಮಿಥೋಯೇಟ್ 30 EC ಅಥವಾ 2 ml ಮೆಲಾಥಿಯಾನ್ 50 EC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡ್ರಿ. ಇನ್ನು ತೊಗಟೆ ಕೊರಕ, ಅದು ಒಂದು ಮುಖ್ಯವಾದ ಹುಳ. ಇದರ ತೊಗಟೆ ಕೊರಕದ ಮರಿ ಹುಳುಗಳೇನದಾವಲ್ಲ, ಇವು ತೊಗಟೆಯನ್ನು ಕೊರೆದು ಪೂರ್ತಿ ಕಾಂಡ ಕೊರೆಯೋ ಹಂತಕ್ಕೂ ಅವು ಮುಟ್ತಾವೆ. ಅದಕ್ಕೆ ನಾವೇನು ಮಾಡಬೇಕು, ತೊಗಟೆ ಕೊರಕ ಕಂಡು ಬಂತಂದ್ರೆ ಪೂರ್ತಿ ಒಣಗಿದ ಟೊಂಗೆಯನ್ನು ಕೊರೆದು ಕತ್ತರಿಸಿ ಅದನ್ನು ತೆಗಿಬೇಕು. ಪೂರ್ತಿ ಗಿಡ ತೊಯ್ಯೋ ಹಂಗೆ 2 ml ಕ್ಲೋರೋಪೈರಿಫಾಸ್ 20 EC 1 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಣೆ ಮಾಡಬೇಕು. ಹೊಸದಾಗಿ ಗಿಡಗಳನ್ನು ನಾಟಿ ಮಾಡೋ ಹಂಗಿತ್ತಂದ್ರೆ ನಾವು ಆ ಕಲಮು ಕಟ್ಟಿದ ಭಾಗ ನೆಲದಲ್ಲಿರುವಂತೆ ನಾಟಿ ಮಾಡಬೇಕು. ಪ್ರತಿ ಗಿಡಕ್ಕೆ ಅದರ ವಯಸ್ಸಿಗೆ ತಕ್ಕಂಗೆ 2-40 g ಕಾರ್ಬೋಫಿರಾನ್ ಹರಳನ್ನು ಕಾಂಡದ ಸುತ್ತ ಮಣ್ಣಿನೊಳಗೆ ಹಾಕಿ ನೀರು ಆಮೇಲೆ ಹಾಯಿಸ್ಬೇಕ್ರಿ. ಈ ರೀತಿ ತಿಂಗಳಿಗೊಮ್ಮೆ 2-3 ಬಾರಿ ಮಾಡಬೇಕು. ಅಥವಾ ಕ್ಲೋರೋಪೈರಿಫಾಸ್ 20 EC 10 ml ತನಕ ಪ್ರತಿ ಲೀಟರ್ ನೀರಿನೊಳಗೆ ಬೆರೆಸಿ ಕಾಂಡದ ಸುತ್ತ ನಾವು ಒಂದು ಮಗ್ಗರ ಏನಾರ ತಗೊಂಡು ಗಿಡದ ಸುತ್ತಕ್ಕೂ ಹಾಕ್ಬೇಕ್ರಿ. ಇನ್ನು ದಾಳಿಂಬೆ ಬೆಳೆಯಲ್ಲಿ ಬರುವಂಥ ಕೀಟಗಳು ಮತ್ತು ಅವುಗಳ ನಿರ್ವಹಣಾ ಕ್ರಮಗಳ ಬಗ್ಗೆ ಮಾಹಿತಿ ಮಾಡಿಕೊಡ್ತೀರಿ? ಆಯ್ತ್ರಿ. ಈ ದಾಳಿಂಬೆ ಒಳಗೆ ಮೊದಲನೇದಾಗಿ ಹಣ್ಣು ಕೊರಕ, ಇದ್ರದ್ದು ಬಾಧೆ ಅತೀ ಹೆಚ್ಚಾಗಿ ನಾವು ಇತ್ತಿತ್ತಲಾಗಿ ಕಾಣಬಹುದು. ಈ ಹಣ್ಣು ಕೊರಕ ಏನು ಮಾಡ್ತಾವೆ, ಮರಿ ಹುಳುಗಳು ರಂಧ್ರ ಮಾಡಿ ಹಣ್ಣಿನ ಒಳಗಡೆ ತಿರುಳನ್ನೆಲ್ಲ ತಿಂದು, ತಿರುಳು ತಿನ್ನೋದಲ್ದ ಬೀಜನೂ ತಿಂತಾವ್ರಿ. ಹಾಗಾಗಿ ಹಣ್ಣು ತಂದು ಮಾರ್ಕೆಟ್ ವ್ಯಾಲ್ಯೂ ಕಳ್ಕೊಂಡ್ಬಿಡ್ತದೆ. ಅವಾಗ ನಾವೇನು ಮಾಡಬೇಕು, ಹಣ್ಣು ಕೊರಕದ ನಿರ್ವಹಣೆಗೆ ನಾವು ಹೂ ಬಿಡೋಕ್ಕಿಂತ ಮುಂಚೆ ಅಂದರೆ ಅವಾಗಿಂದ ಹಿಡಿದು ಹಣ್ಣು ಕೊಯ್ಲು ಮಾಡೋ ತನಕನೂ ಪ್ರತಿ 3 ವಾರಕ್ಕೊಮ್ಮೆ 2 ml ಮೆಲಾಥಿಯಾನ್ 50 EC ಅಥವಾ 4 g ಕಾರ್ಬರಿಲ್ 50 WP ಇಲ್ಲಾಂತಂದ್ರೆ 5 ml ನಿಮಾರ್ಕ್ ಅಥವಾ 1 ml ಮೊನೋಕ್ರೋಟೋಫಾಸ್ 36 SL ಅನ್ನು 1 ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡಬೇಕು. ಆಮೇಲೆ ಇನ್ನೊಂದು ಅತಿ ಮುಖ್ಯವಾದದ್ದಂದ್ರೆ ಆಲ್ರೆಡಿ ಏನಾರ ಬಾಧೆಗೊಳಗಾಗಿತ್ತಪ್ಪ ಹಣ್ಣಂತಂದ್ರೆ ಅಂಥ ಹಣ್ಣನ್ನು ನಿಮ್ಮ ತೋಟದೊಳಗೆ ಇಟ್ಕೋಬೇಡ್ರಿ, ಅದನ್ನು ಕಿತ್ತಿ ನಾಶಪಡಿಸ್ರಿ. ಇನ್ನು ಹಣ್ಣು ಕೊರಕ ಆದಮೇಲೆ ಶಲ್ಕ ಕೀಟ ಅತಿ ತುಂಬಾನೇ ದಾಳಿಂಬೆ ಒಳಗೆ ಕಂಡು ಬರ್ತದೆ. ಈ ಕೀಟ ಏನು ಮಾಡ್ತಾವಪ್ಪ, ಎಲೆ ಕೆಳಭಾಗದೊಳಗೆ ಕೂತ್ಕೊಂಡು ಎಳೆ ರೆಂಬೆ ಕೊಂಬೆಗಳೇನಿರ್ತಾವಲ್ಲ ಅದರಿಂದ ರಸ ಹೀರ್ತಾವೆ. ಈ ಎಲೆಗಳು ಹಳದಿಯಾಗಿ ಕಾಣ್ತಾವ್ರಿ ಮತ್ತು ರೆಂಬೆಗಳು ಬರಬರ್ತಾ ಒಣಗಿ ಹೋಗ್ತಾವೆ. ಇದಕ್ಕೆ ನಾವು ಯಾವ ಥರ ಇದನ್ನು ಕಂಟ್ರೋಲ್ ಮಾಡಬಹುದು ಅಂತಂದ್ರೆ ಪ್ರತಿ ಲೀಟರ್ ನೀರಿಗೆ 2 ml ಡೈಮಿಥೋಯೇಟ್ ಅಥವಾ 1/2 ml ಫಾಸ್ಫಾಮಿಡಾನ್, ಅದು ಇಲ್ಲಪ್ಪ ಅಂತಂದ್ರೆ 0.3 ml ಇಮಿಡಾಕ್ಲೋಪ್ರಿಡ್ 200 SL ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡ್ರಿ. ಇನ್ನು ಅತಿ ಮುಖ್ಯವಾದಂತಹ ಕೀಟ ಅಂತಂದ್ರೆ ದಾಳಿಂಬೆ ಚಿಟ್ಟೆ. ಇದರೊಳಗೆ ಮರಿ ಹುಳುಗಳು ಹಣ್ಣನ್ನು ಕೊರೆದು ಒಳ ಸೇರಿ ತಿಂತಾವ, ನಂತರ ಹಣ್ಣು ಕೊಳೆತು ಹೋಗ್ತಾವ. ಈ ದಾಳಿಂಬೆ ಚಿಟ್ಟೆ ನಾವು ಯಾವ ಥರ ಹತೋಟಿ ಮಾಡಬೇಕು ಅಂತಂದ್ರೆ ಈ ರಸ ಹೀರೋ ಕೀಟಗಳ ಬಾಧೆ ಕಂಡು ಬಂದಾಗ ಪ್ರತಿ ಲೀಟರ್ ನೀರಿಗೆ 2 ml ಡೈಮಿಥೋಯೇಟ್ 30 EC ಅಥವಾ 1/2 ml ಫಾಸ್ಫಾಮಿಡಾನ್ 40 EC ಮತ್ತು 0.3 ml ಇಮಿಡಾಕ್ಲೋಪ್ರಿಡ್ 200 SL ಬೆರೆಸಿ ಸಿಂಪಡಣೆ ಮಾಡ್ರಿ. ಸಾಧ್ಯ ಆತಂದ್ರೆ ಹಣ್ಣುಗಳನ್ನು ಕಾಗದ ಅಥವಾ ಬಟ್ಟೆ ಚೀಲಗಳಿಂದ ಸುತ್ತಿ ಆಶ್ರಿತ ಸಸ್ಯ ಮತ್ತು ಕಸಗಳನ್ನು ನಿಮ್ಮ ತೋಟದೊಳಗಿತ್ತಂದ್ರೆ ಅದನ್ನು ಕಿತ್ತಿ ನಾಶ ಮಾಡ್ರಿ. ಯಾಕಂದ್ರೆ ಈ ಹೆಣ್ಣು ಪತಂಗ ಏನಿರುತ್ತಲ್ಲ ಅದು ಮೊಟ್ಟೆ ಇಡೋದು ಕಸದ ಮೇಲೆ, ಹಾಗಾಗಿ ಕಸಗಳನ್ನು ಆದಷ್ಟು ಕಿತ್ತಿ ನಿಮ್ಮ ತೋಟವನ್ನು ಸ್ವಚ್ಛವಾಗಿಟ್ಕೊಳ್ರಿ. ಆಮೇಲೆ ಇನ್ನೊಂದು ಅತಿ ನೆನಪಿನೊಳಗೆ ಇಟ್ಕೋಬೇಕು, ದಾಳಿಂಬೆ ತೋಟದ ಸುತ್ತ ಪೇರಲದ ಗಿಡಗಳು ಇರ್ಲಿಲ್ದಂಗ ನೋಡ್ಕೊಳ್ರಿ. ಏನಾರ ಹಣ್ಣುಗಳು ಏನರ ಬಾಧೆಗೊಳಗಾಗಿತ್ತಂದ್ರೆ ಕಿತ್ತಿ ನಾಶ ಮಾಡ್ರಿ. ಇನ್ನು ಕೊನೆಯದಾಗಿ ಬಿಳಿ ನೊಣ ಅಂಥೇಳಿ ಒಂದು ಕೀಟ ಕಂಡು ಬರ್ತದ್ರಿ. ಇವು ಹೆಂಗಿರ್ತಾವಪ್ಪ ಅಂತಂದ್ರೆ ಹೆಸರ ಹೇಳೋ ಹಂಗೆ ನೊಣ ಬಿಳಿ ಕಲರ್ ಇರ್ತಾವೆ, ದೇಹ ಮತ್ತು ರೆಕ್ಕೆ ಎಲ್ಲ ಬಿಳಿ ಬಣ್ಣದಿರ್ತಾವೆ. ಇವು ಎಲೆಗಳಿಂದ ರಸವನ್ನು ಹೀರ್ತಾವೆ. ಈ ಹೀರೋದ್ರಿಂದ ಏನಾಗ್ತಾವೆ, ಎಲೆ ಎಲ್ಲ ಮುಟ್ರಾಗಿ ಕಾಣ್ತಾವೆ. ಇದನ್ನ ನಿರ್ವಹಣೆ ಯಾವ ಥರ ಮಾಡಪ್ಪ ಅಂದ್ರೆ 2 ml ಡೈಮಿಥೋಯೇಟ್ ಅಥವಾ 0.3 ml ಇಮಿಡಾಕ್ಲೋಪ್ರಿಡ್ ಇದನ್ನು 1 ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡೋದ್ರಿಂದ ಬಿಳಿ ನೊಣದ ಬಾಧೆಯಿಂದ ನಾವು ಮುಕ್ತರಾಗಬಹುದು. ಒಳ್ಳೆಯದು ಡಾಕ್ಟರ್ ರೋಹಿಣಿ ಸುಗಂಧಿಯವರೇ, ತಾವು ಇಲ್ಲಿವರೆಗೆ ವಿವಿಧ ಹಣ್ಣಿನ ಬೆಳೆಗಳಲ್ಲಿ ಕೀಟಗಳ ಸಮಗ್ರ ನಿರ್ವಹಣೆ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ವಿವರವಾಗಿ ತಿಳಿಸ್ಕೊಟ್ರಿ. ನಮಸ್ಕಾರ. ನಮಸ್ಕಾರ. ಇಲ್ಲಿಯವರೆಗೆ ವಿವಿಧ ಹಣ್ಣಿನ ಬೆಳೆಗಳಲ್ಲಿ ಕೀಟಗಳ ನಿಯಂತ್ರಣ ಈ ಕುರಿತು ಡಾಕ್ಟರ್ ರೋಹಿಣಿ ಸುಗಂಧಿ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ರಾಮೇಶ್ವರ ಶಿರಬಡಗಿ. ಈಗ ಕೇಳಿ ಸುಳ್ಳದ ಶ್ರುತಿ ಸಂತೋಷ್ ಪಾಲಂಕರ್ ಹಾಗೂ ಸಂಗಡಿಗರಿಂದ ಡೊಳ್ಳು ಕುಣಿತ ವಾದ್ಯ.